ಯೋಗ್ಯವಾದಂತಹ ನಾಯಕತ್ವ ಕಾಲಕ್ಕೆ ಸರಿಯಾಗಿ ಅವು ಒದಗಿ ಬಂದದ್ದರಿಂದ. ತಪ್ಪದೇ ಕೇಳಿ ಯಕ್ಷಗಾನ ತಾಳಮದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. 5-17 ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಕೇಳುಗರೆ, ನಾಳೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದೊತ್ತಡದ ದಿನದ ಅಂಗವಾಗಿ ಅಧಿಕ ರಕ್ತದೊತ್ತಡದ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ವೈದ್ಯಕೀಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಸಮಗ್ರ ಕೃಷಿ ಅನುಭವದ ಕುರಿತು ಗಿರೀಶ್ ಗೌಡ ಅವರೊಂದಿಗೆ ಸಂದರ್ಶನ. ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಗಲಿದೆ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಪುರಂದರೋಪನಿಷತ್ ವಿಶೇಷ ಸಂಗೀತ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಸವಿಗಾನ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು. ನಿರ್ದೇಶನ ವಿದುಷಿ ಗಾಯತ್ರಿ ಸತ್ಯನಾರಾಯಣ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. 5-17 ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಆಕಾಶವಾಣಿ ಮಂಗಳೂರು ಇದೀಗ ನೇರ ಫೋನಿನ ಕಾರ್ಯಕ್ರಮ ಹಲೋ ಕೆಎಂಸಿ. ಇಂದಿನ ವಿಷಯ ಕಣ್ಣಿನ ಸಾಮಾನ್ಯ ಸಮಸ್ಯೆಗಳು ಮತ್ತು ಚಿಕಿತ್ಸೆ. ಭಾಗವಹಿಸುವ ನೇತ್ರ ತಜ್ಞರು ಡಾಕ್ಟರ್ ಕೀರ್ತನ್ ರಾವ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಂಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ಸೊಲ್ಯೂಷನ್ ಕೆಎಂಸಿ ಆಸ್ಪತ್ರೆ ಅತ್ತಾವರದಲ್ಲಿ ಇದೀಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳು, ಗುಣಮಟ್ಟದ ಆರೋಗ್ಯ ಸೇವೆ ಕೈಗೆಟಕುವ ವ್ಯಾಪ್ತಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8-6-1-5-8-6-2-4-9. ಕೆಎಂಸಿ ಆಸ್ಪತ್ರೆ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಮಣಿಪಾಲ್ ಆರೋಗ್ಯ ಕಾರ್ಡ್ ಕಾರ್ಡ್ ಸಣ್ಣದು, ಸೌಲಭ್ಯ ದೊಡ್ಡದು. ಹಲವಾರು ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮ ಮನೆಯವರಿಗೂ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ. ಮಣಿಪಾಲ್ ಆರೋಗ್ಯ ಕಾರ್ಡ್ಗಾಗಿ ಸಂಪರ್ಕಿಸಿ 7022-07-22. ಈಗ ನೇರ ಫೋನ್ ಕಾರ್ಯಕ್ರಮಕ್ಕಾಗಿ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ಹಲೋ ಕೆ ಎಮ್ ಸಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೀರ್ತನ್ ರಾವ್ ಅವರು. ಅವರು ಕಣ್ಣಿನ ತಜ್ಞರು, ಕೆ ಎಮ್ ಸಿ ಆಸ್ಪತ್ರೆ ಮಂಗಳೂರು ಅತ್ತಾವರ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಫೋನ್ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 2 2 2 3 6 6 1. ಆದರೆ ಈ ಸಂಖ್ಯೆಗಳಲ್ಲದೆ ನೀವು ನಮ್ಮ ಮೊಬೈಲ್ ಸಂಖ್ಯೆ 8 7 7 7 0 3 8 0 0 0 ಕೂಡ ಕರೆ ಮಾಡಬಹುದು. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ಕಣ್ಣಿನ ಸಾಮಾನ್ಯ ತೊಂದರೆಗಳು ಅಂಥೇಳಿ. ಈಗ ಡಾಕ್ಟ್ರೇ, ಈಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ನಮಸ್ತೆ ಡಾಕ್ಟ್ರೇ. ಈಗ ಕಣ್ಣಿನ ಸಾಮಾನ್ಯ ತೊಂದರೆಗಳಂದರೆ ಏನೆಲ್ಲ ಸಾಮಾನ್ಯವಾಗಿ ಬರುವಂಥ ತೊಂದರೆಗಳು? ಈಗ ನಾವು ಕಣ್ಣಿನಿಗೆ ಬರುವಂಥ ಸಾಮಾನ್ಯ ಪ್ರಾಬ್ಲಮ್ಸ್ಗಳನ್ನು ನಾವು ಕ್ಲಾಸಿಫೈ ಮಾಡೋದಂತಿದ್ರೆ, ನಾನು ಏಜ್ ವೈಸ್ ಹೇಳೋದಂತಿದ್ರೆ ಮಕ್ಕಳಲ್ಲಿ ಹೇಗೆ ಯಾವುದೆಲ್ಲ ಬರ್ತದೆ, ಒಂದು 20-40 ಇಯರ್ಸ್ನವರಲ್ಲಿ ಹೇಗೆ ಬರ್ತದೆ, 40-60 ಮತ್ತು 60 ನಂತರ ಹೇಗೆ ಬರ್ತದೆ ಅಂತ ಹೇಳಿಕೊಂಡು ಕ್ಲಾಸಿಫೈ ಮಾಡುವ. ಸೊ ಮಕ್ಕಳಲ್ಲಿ ಯೂಶ್ವಲಿ ಮಯೋಪಿಯಾ ಅಂತ ಹೇಳುವಂಥದ್ದು, ಅಂದರೆ ದೂರಕ್ಕೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು. ಓಕೆ, ಸೊ ಇದು ಈ ಏಜ್ ಗ್ರೂಪ್ ಆಫ್ 18 ಒಳಗಡೆ ಆದಷ್ಟು ಕಾಮನ್ ಇರುವಂಥ ಕಂಡೀಷನ್, ಒಂದು ಕಂಡೀಷನ್. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳು ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಏನು ಪ್ರಾಬ್ಲಮ್ ಉಂಟು ಏನು ಎಂಥದ್ದು ಅಂತ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನಾಗ್ತದೆ, ಯೂಶ್ವಲಿ ಕಂಪ್ಲೇಂಟ್ಸ್ ಏನಿರ್ತದೆ, ಬೋರ್ಡಲ್ಲಿ ಟೀಚರ್ ಒಂದು ಬರೆದಿರ್ತಾರೆ, ಇವರು ಇದರಲ್ಲಿ ಬುಕ್ಕಲ್ಲಿ ಬೇರೆಯೇ ಬರೆದಿರ್ತಾರೆ. ಸೊ ಅದು ಯೂಶ್ವಲಿ ಆಗುವಂಥ ಕಂಪ್ಲೇಂಟ್ಗಳು. ಸೊ ಆಗ ಏನು ಹೇಳ್ತಾರೆ ಟೀಚರ್ಗಳು, ಅವರ ಯೂಶ್ವಲಿ ಟೀಚರ್ಗಳು ಅವರ ಪೇರೆಂಟ್ಸಿಗೆ ಫೋನ್ ಮಾಡಿ ಹೀಗೆ ಹೇಗೆ ತಪ್ಪಾಗ್ತಾ ಉಂಟು, ಅವ ಸರಿ ಓದ್ತಾ ಇಲ್ಲ, ಹಾಗೀಗೇನೋ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಮೂಲ ಕಾರಣ ಏನಂತಂದರೆ, ಮಗುವಿಗೆ ದೂರದ್ದು ಬೋರ್ಡೇ ಕಾಣ್ತಾ ಇಲ್ಲ. ಒಂದು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತದೆ ಅಥವಾ 5th-6th ಬೆಂಚಲ್ಲಿ ಕೂತ್ಕೊಳ್ಳುವಾಗ ಬೋರ್ಡ್ ಸರಿ ಕಾಣೋದಿಲ್ಲ. ಸೊ ಇದಕ್ಕೆ ಮೂಲ ಕಾರಣ ಏನಂತಂದರೆ, ಇದರದ್ದು ಮಗುವಿದ್ದು ಪ್ರಾಬ್ಲಮ್ ಅಂತಂದರೆ ಬುದ್ಧಿಶಕ್ತಿದ್ದು ಪ್ರಾಬ್ಲಮ್ ಅಲ್ಲ, ಇದು ಕಣ್ಣಿಂದು ಪ್ರಾಬ್ಲಮ್. 99% ಯೂಶ್ವಲಿ ಕಣ್ಣಿನ ಪ್ರಾಬ್ಲಮ್ ಆಗಿರ್ತದೆ, ಮಯೋಪಿಯಾ ಅಂತ ಹೇಳಿ ದೂರದೃಷ್ಟಿ ಸ್ವಲ್ಪ ಪ್ರಾಬ್ಲಮ್ ಇರುವುದಂದರೆ. ಇದರಲ್ಲಿ ಇದಕ್ಕೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಆದಷ್ಟು ಎಲ್ಲ ಶಾಲೆಗಳಿಗೆ ಒಂದು ವಾರ್ಷಿಕ ಒಂದು ಚೆಕಪ್ ಯೂಶ್ವಲಿ ಇಟ್ಕೊಳ್ತಾರೆ, ಎಲ್ಲ ಮೆಡಿಕಲ್ ಕಾಲೇಜ್ ಅಥವಾ ಯಾವುದೇ ಹಾಸ್ಪಿಟಲ್ನವರಾಗಲಿ ಒಂದುಗಳಿಗೆ ಒಂದೊಂದು ಶಾಲೆಗಳಿಗೆ ತೊಗೊಂಡು ಬಂದು ಅವರು ಟೆಸ್ಟ್ ಮಾಡಿಕೊಂಡು ಹೋಗ್ತಾರೆ, ಆಗ ದೃಷ್ಟಿ ಹೇಗುಂಟು ಅಂತ ನೋಡಿಕೊಳ್ತಾರೆ. ಇಲ್ಲದಿದ್ದರೆ ಅವರು ಒಂದು ವೇಳೆ ಆ ಶಾಲೆಗೆ ಬರಲಿಲ್ಲ ಅಂತ ಹೇಳಿದರೆ, ಪ್ರತಿ ವರ್ಷ ಒಂದು ಸಲ ತಮ್ಮ ಮಗುವನ್ನು ಒಂದು ಸಲ ಆಫ್ಥಾಲ್ಮಾಲಜಿಸ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ, ದೂರದೃಷ್ಟಿ ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ, ನಮಗೇನಾದರೂ ಸರಿ ಮಾಡಲಿಕ್ಕೆ ಆಗೋದಂತಿದ್ರೆ ಸರಿ ಮಾಡುವಂಥ ಕರೆಕ್ಟ್ ಟೈಮ್ ಇರ್ತದೆ. 18 ನಂತರ ನೀವು ಕರ್ಕೊಂಡು ಬಂದರೆ ಮತ್ತೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಆ ಪ್ರಾಬ್ಲಮ್ ಡಿಟೆಕ್ಟ್ ಆಗ್ತದೆ, ಆ ದೂರದೃಷ್ಟಿದು ಪ್ರಾಬ್ಲಮ್ ಏನುಂಟಂತ ಡಿಟೆಕ್ಟ್ ಆಗ್ತದೆ, ಅದನ್ನು ಆಗಾಗಲೇ ಟ್ರೀಟ್ ಮಾಡುವಂಥದ್ದು ಬೆಟರ್. ಸೊ ಯೂಶ್ವಲಿ ಆಫ್ಟರ್ 5 5 ನಂತರ ಪ್ರತಿ ವರ್ಷಕ್ಕೊಂದು ಸಲ ಮಗುವನ್ನು ಕಣ್ಣಿನ ನೇತ್ರ ತಜ್ಞರ ಹತ್ರ ಕರ್ಕೊಂಡು ಹೋಗುವಂಥದ್ದು ಒಳ್ಳೆಯದಂತ ಹೇಳುವಂಥದ್ದು. ಈಗ ಈ ದೂರದೃಷ್ಟಿ ಮಕ್ಕಳಲ್ಲಿ ಕಂಡು ಬಂದರೆ ಅದು ಇಲ್ಲದ ಹಾಗೆ ಮಾಡಲಿಕ್ಕೆ ಆಗ್ತದ? ಇಲ್ಲದ ಹಾಗೆ ಮಾಡಲಿಕ್ಕೆ ಅಂತ ಹೇಳಿದರೆ, ಈಗ ಯೂಶ್ವಲಿ 18 ತನಕ ಕಣ್ಣಿದ್ದಂತಲ್ಲ, ಇಡೀ ಬಾಡಿದ್ದು ಗ್ರೋತ್ ಆಗ್ತಾ ಇರ್ತದೆ. ಕೆಲವೊಂದು ಸಲ ಈ ಕಣ್ಣಿನ ಗ್ರೋತ್ ಆಗಲಿ ಅಥವಾ ಬಾಡಿಯ ಗ್ರೋತ್ ಆಗಲಿ ಸ್ವಲ್ಪ ಏರುಪೇರು ಇರುವಂಥದ್ದು ಸಹಜ. ಸೊ ಒಂದು ವೇಳೆ ಆ ಏರುಪೇರಿದ್ರೆ, ಕಣ್ಣಿನ ಐಬಾಲ್ದು ಲೆಂತ್ ಸ್ವಲ್ಪ ಚಿಕ್ಕದಾಗುವಂಥದ್ದು ಅಥವಾ ಐಬಾಲ್ದು ಲೆಂತ್ ಸ್ವಲ್ಪ ದೊಡ್ಡದಾಗುವಂಥದ್ದು, ಅಥವಾ ನಮಗೆ ಕಣ್ಣಿನಲ್ಲಿ ಯೂಶ್ವಲಿ ಒಂದು ಇಟ್ ಈಸ್ ಬೇಸಿಕಲಿ ಲೈಕ್ ಅ ಬಾಲ್ ಕವರಿಂಗ್ ಬಾಲ್ನ ಹಾಗೆ, ಅದರಲ್ಲಿ 3 ಕವರಿಂಗ್ಸ್ ಉಂಟು. ಹೊರಗಿದ್ದೊಂದು ಕಾರ್ನಿಯ ಅಂತ ಹೇಳಿಕೊಂಡು, ಕಾರ್ನಿಯ ಮತ್ತು ಸ್ಲೀರ, ಅದರ ಒಳಗಡೆದ್ದು ಯು ವಿ ಎಲ್ ಟಿಶ್ಯೂ ಅಂತ ಹೇಳಿ, ಅದರ ರೆಟಿನಾ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ನಮಗೆ ಕಾರ್ನಿಯ, ಲೆನ್ಸ್ ಮತ್ತು ರೆಟಿನಾ ಬಹಳ ಮುಖ್ಯ ಬೀಳ್ತದೆ. ಸೊ ಈ 3 ಸ್ಟ್ರಕ್ಚರ್ಗಳಲ್ಲಿ ಏನಾದರೂ ಬೆಳವಣಿಗೆ ಟೈಮಲ್ಲಿ ಸ್ವಲ್ಪ ಏರುಪೇರು ಏನಾದರೂ ಆಗುವಂಥದ್ದು ಕಂಡು ಬಂದರೆ, ಯೂಶ್ವಲಿ ಪವರ್ ಬರುವಂಥದ್ದು ಸಹಜ. ಪವರ್ ಬರುವಂಥದ್ದು ಆಗದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯೂಶ್ವಲಿ ಒಂದು ವೇಳೆ ಬಂದರೆ ಕನ್ನಡಕ ಕೊಟ್ಟು ಅದಕ್ಕೆ ಮಗುವಿಗೆ ಏನು ಕರೆಕ್ಟಾಗಿ ದೃಷ್ಟಿ ಏನಿದೆ ಅದನ್ನು ತರಿಸುವಂಥದ್ದು ನಮ್ಮ ಕರ್ತವ್ಯ ಬೀಳುವಂಥದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಸ್ಪೆಷಲ್ ಆಗಿ ಮಾಡಲಿಕ್ಕಿಲ್ಲ. ಯೂಶ್ವಲಿ ಈ ಮೊಬೈಲ್ ಮತ್ತು ಟಿ ವಿ ಏನಾದರೂ ಹೆಚ್ಚು ಉಪಯೋಗ ಮಾಡುವಂಥದ್ದಿದ್ದರೆ ಸ್ವಲ್ಪ ಸಮತೋಲನೆ ಮಾಡಿಕೊಂಡು ಹೋಗುವಂಥದ್ದು ಬೆಟರ್. ಹೊರಗಡೆ ಆಟ ಆಡುವಂಥದ್ದಾಗಲಿ, ಒಳಗಡೆ ಮೊಬೈಲ್ ಯೂಸ್ ಮಾಡುವಂಥದ್ದಾಗಲಿ ಸ್ವಲ್ಪ ಈಕ್ವಲ್ ಆಗಿರಬೇಕು. ತುಂಬ ಮೊಬೈಲೇ ಒಳಗಡೆ ಯೂಸ್ ಮಾಡ್ತಾ ಇದ್ದರೆ ಅದು ಆ ಪವರ್ ಬರುವಂಥದ್ದು, ದೂರದೃಷ್ಟಿದ್ದು ಪವರ್ ಬರುವಂಥದ್ದು, ಮಯೋಪಿಯಾ ಅಂತ ಏನು ಹೇಳ್ತೇವೆ ಅದು ಬರುವಂಥದ್ದು ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತದೆ. ಖಾಲಿ ಈ ಗ್ರೋ ಓದಿನ ಸಮತೋಲನೆ ಮಾತ್ರ ಅಂತಲ್ಲ, ಈ ಇದರಿದ್ದು ಸಹ ಮೊಬೈಲ್ ಹೆಚ್ಚು ಯೂಸ್ ಮಾಡಿದರೆ ಸಹ ಮಯೋಪಿಯ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಎಲ್ಲವನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದು ಸಹಜ. ಬಟ್ ಮಯೋಪಿಯ ಇದ್ದರೆ ಗ್ಲಾಸಸ್ ಇಸ್ ದ ಬೆಸ್ಟ್, ಇಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಟಿಲ್ ಏಜ್ ಆಫ್ 18. 18 ಇಯರ್ಸ್ ನಂತರ ನಮಗೇನಾದರೂ ಒಂದು ವೇಳೆ ಕನ್ನಡಕ ಬೇಡ, ನಮಗೆ ನೋಡಲಿಕ್ಕೆ ಚೆಂದ ಕಾಣೋದಿಲ್ಲ, ಅಥವಾ ನಮಗೆ ಅದು ಬೇಡವೇ ಬೇಡ ಅಂತ ಹೇಳಿದರೆ 18 ವರ್ಷದ ನಂತರ ನಮಗೆ ಬೇಕಾದರೆ ಲೇಸರ್ ಸರ್ಜರಿಗಳು ಮಾಡುವಂಥ ಅವಕಾಶಗಳು ಇರುವಂಥದ್ದು. ಲ್ಯಾಸಿಕ್ ಸರ್ಜರಿ ಅಂತ ಹೇಳ್ತೇವೆ, ಲ್ಯಾಸಿಕ್ ಸ್ಮೈಲ್ ಅಥವಾ ICL ಅಂತ ಇರ್ತದೆ, ಇನ್ನೊಂದು ಟ್ರಾನ್ಸ್ಪಿಯರ್ಕ್. ಈ 4 ಆಪ್ಷನ್ಗಳಿದೆ. ಬಟ್ 18 ವರ್ಷಕ್ಕಿಂತ ಕೆಳಗಿನವರಿಗೆ ಕನ್ನಡಕ ಯಾವಾಗಲೂ ಮುಖ್ಯ, ಬೇರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. 18ರ ನಂತರ ನಾವು ಬೇಕಿದ್ರೆ ಕಾಸ್ಮೆಟಿಕ್ ಪರ್ಪಸ್ಸಿಗೆ ಬೇಡ ಅಂತ ಹೇಳಿದರೆ ನಮಗೆ ಈ ಆಪ್ಷನ್ಗಳು ಅಂತ ಇರುವಂಥದ್ದು ಅದನ್ನು ಮಾಡ್ಬೋದು. ಲಾಸಿಕ್ ಅಥವಾ ಸ್ಮೈಲ್ ಅಥವಾ PRK ಅಥವಾ ICL, ಇದು 3-4 ಆಪ್ಷನ್ ಇರುವಂಥದ್ದು. ಯಾಕೆ 18ರ ನಂತರ ಅಂತ? ಮೊದಲೇ ಮಾಡಿದ್ರೆ ಏನಾದರೂ ತೊಂದರೆಗಳು? ಮೊದಲೇ ಮಾಡಲಿಕ್ಕೆ ಯೂಶ್ವಲಿ ಏನಂತ ಹೇಳಿದರೆ 18 ವರ್ಷ ತನಕ, ನಮ್ಮದು ಯಾಕೆ 18 ವರ್ಷ ಅಂತ ಹೇಳಿದರೆ 18 ವರ್ಷ ತನಕ ಬಾಡಿಯ ಗ್ರೋತ್ ಆಗ್ತಾ ಇರ್ತದೆ. ಸೊ 18 ವರ್ಷದ ನಂತರ ಯೂಶ್ವಲಿ ಗ್ರೋತ್ ಸ್ಟಾಪ್ ಆಗ್ತದೆ. ಸೊ ಈಗ ನಾವು ಈಗ ಲಾಸಿಕ್ ಮಾಡಿದರೆ, ಈಗ 10 ವರ್ಷ ಅಥವಾ 12 ವರ್ಷದಲ್ಲಿ ನಾನು ಲಾಸಿಕ್ ಮಾಡಿದರೆ ನಾಳೆ ಮತ್ತೆ ಐಬಾಲ್ನ ಗ್ರೋತ್ ಆದರೆ ಮತ್ತೆ ಪವರ್ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ 18 ವರ್ಷ ತನಕ ನಮ್ಮದು ಏನು ಗ್ರೋತ್ ಇದೆ ಅದು ಕಂಪ್ಲೀಟ್ ಗ್ರೋತ್ ಆಗಿಬಿಡ್ತದೆ. ಅದರ ನಂತರ ಯೂಶ್ವಲಿ ನಮ್ಮ ರಿಸರ್ಚ್ನ ಪ್ರಕಾರ ಏನಂದರೆ ಮತ್ತೆ ಗ್ರೋತ್ ಆಗೋದಿಲ್ಲ, ಸ್ಟೇಬಲ್ ಇರ್ತದೆ ವಿಷನ್ ಅಂತ ಹೇಳಿಕೊಂಡು ಇರುವಂಥದ್ದು. ಸೊ ಆಗ ನಾವು ಲಾಸಿಕ್ ಮಾಡಿದರೆ ಒಳ್ಳೆಯದು. ಅದರ ಮುಂಚೆ ಮಾಡಿದರೆ ಪವರ್ ಮತ್ತೆ ಇಂಡ್ಯೂಸ್ ಆಗುವಂಥ ಚಾನ್ಸಸ್, ಬೆಳವಣಿಗೆ ಆಗ್ತಾ ಇರ್ತದೆ 18-20 ವರ್ಷ ತನಕ. ಸೊ ದಟ್ ಈಸ್ ವೈ ವಿ ಡಿಲೇ. ಈಗ ಇದು ಯಾವುದಾದ್ರೂ ರೀತಿಯಲ್ಲಿ ಮೊದಲಿನ ಹಾಗೆ ಅಂದರೆ ಇದು ರಿವರ್ಸಿಬಲ್ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದಾ? ಅಲ್ಲ, ಇದು ರಿವರ್ಸಿಬಲ್ ಅಂತ ಹೇಳಿಕೊಂಡು ಮಾಡಲಿಕ್ಕೆ ದೇರ್ ಆರ್ ನೋ ಆಪ್ಷನ್ಸ್ ಆಫ್ ಮೇ ಡೂಯಿಂಗ್ ಇಟ್ ರಿವರ್ಸಿಬಲ್. ಬಟ್ ಅದೇ, ಇಟ್ ಈಸ್ ಕ್ಯೂರೇಬಲ್, ಇಟ್ ಈಸ್ ನಾಟ್ ರಿವರ್ಸಿಬಲ್, ಇಟ್ ಈಸ್ ಕ್ಯೂರೇಬಲ್ ಬೈ ದ ಯು ಕ್ಯಾನ್ ಗೆಟ್ ಫುಲ್ ವಿಷನ್, ಕಂಪ್ಲೀಟ್ ವಿಷನ್ ಸಿಗ್ತದೆ ಒಂದು ಕನ್ನಡಕ, ಇಲ್ಲದೇ 18 ವರ್ಷದ ನಂತರ ಬೇಕಿದ್ರೆ ಈ ಸರ್ಜರಿಗಳನ್ನು ಮಾಡುವಂಥದ್ದು ಆಪ್ಷನ್ ಇರ್ತದೆ. ಅಂದರೆ ಔಷಧ ತಗೊಂಡು ಇದಕ್ಕೆ? ಔಷಧ ತಗೊಂಡು ಯೂಶ್ವಲಿ ಅದರಲ್ಲಿ ಏನೋ ಹೆಚ್ಚು ಇದು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಡ್ರಾಪ್ಸ್ಗಳಿದೆ. ಬಟ್ ಅದರಲ್ಲಿ ಏನಂತ ಹೇಳಿದರೆ ಈಗ ಬಂದ ಪವರನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೂ ಹೆಚ್ಚು ಹೋಗದ ಹಾಗೆ ನೋಡಿಕೊಳ್ಳುವಂಥದ್ದು ಒಂದು ಆಪ್ಷನ್ ಇದೆ, ಲೋ ಡೋಸ್ ಏಟ್ರೋಪಿನ್ ಅಂತ ಹೇಳ್ತೇವೆ. ಅದೊಂದು ರಾತ್ರಿ ಯೂಶ್ವಲಿ ಕೆಲವೊಂದ್ಸಲ ತುಂಬ ಹೈ ಪವರ್ ಇದ್ದರೆ, -4-5 ಜಾಸ್ತಿ ಇದ್ದರೆ, ಮತ್ತು ಪ್ರತಿ ವರ್ಷ ತುಂಬ ಒಂದೊಂದು ಪವರ್ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿದರೆ ಆಗ ನಾವು ಬೇಕಿದ್ರೆ ಈ ಲೋ ಡೋಸ್ ಏಟ್ರೋಪಿನ್ ಡ್ರಾಪ್ಸ್ ಅಂದರೆ ನೈಟ್ ಒಂದ್ಸಲ ಯೂಶ್ವಲಿ ಕೊಡ್ತೇವೆ. ಅದನ್ನು ಕೊಟ್ಟುಕೊಂಡು ತುಂಬ ಜೀರೋ ಪವರಿಗೇನು ಬರುವುದಿಲ್ಲ, ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ಬೋದು. ಶ್ರೋತೃಗಳೇ, ಈಗ ಹಲೋ KMC ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಕಣ್ಣಿನ ತೊಂದರೆಗಳ ಬಗ್ಗೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳು 8277-38000, 2212 2222611, 2223611. ಕೂಡಲೇ ನೀವು ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಡಾಕ್ಟರ್, ಈಗ ಕಣ್ಣಿನ ಮಕ್ಕಳ ಸಮಸ್ಯೆಗಳಲ್ಲಿ ಇದು ಒಂದೇ ಬರುವಂಥದ್ದು, ಬೇರೆ ಇನ್ನೊಂದು ಕಾಮನ್ ಕಂಡೀಷನ್ ಈಗ ಮಕ್ಕಳಲ್ಲಿ ಯೂಶ್ವಲಿ ಬರುವಂಥದ್ದನ್ನು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ 18 ವರ್ಷದ ಒಳಗಿನವರು ಹೊರಗಡೆ ಆಟಾಡ್ತಾರೆ, ಸೊ ಆ ಡಸ್ಟ್ ಅಲರ್ಜಿ ಆಗುವಂಥದ್ದು ಸಹಜ. ಸೊ ಡಸ್ಟ್ ಅಲರ್ಜಿ ಆಗುವಾಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ಕಣ್ಣು ಕೆಂಪಾಗುವಂಥದ್ದು, ಕಣ್ಣು ತುರಿಸಲಿಕ್ಕೆ ಆಗುವಂಥದ್ದು, ಕಣ್ಣಿಂದ ನೀರು ಬರುವಂಥದ್ದು, ಕಣ್ಣಿಂದ ವೈಟ್ ಕಲರ್ ಪಿಸುರು ಬರುವಂಥದ್ದು ಆದಷ್ಟು ಕಾಮನ್ ಇರುವಂಥದ್ದು. ಈಗ ಒಂದು ಫೋನ್ ಕರೆ ಇದೆ, ಅದು ತಗೊಂಡು ಮತ್ತೆ ಮಾತಾಡಿ. ಹಲೋ ಹಲೋ, ಹಾ ಹೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಆಕಾಶವಾಣಿಗೂ ನಮಸ್ಕಾರ. ನಮಸ್ಕಾರ. ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ. ಆಕಾಶವಾಣಿಯಿಂದಲೂ ಒಂದು ಪೇಷಂಟ್ಗಳಿಗೆ ಒಂದು ಫೋನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮ ಆಕಾಶವಾಣಿಯಿಂದ ಸದುಪಯೋಗ ಪಡುವಂತ ಇದು ಕೂಡ ಸದುಪಯೋಗವೇ. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಅಭಿಲಾಷೆ. ಆಯ್ತು, ಸರಿ ಸರ್. ಈಗ ಸಣ್ಣ ಮಕ್ಕಳಿಗೆ ಈಗ ಕಣ್ಣು ಕಾಣದ ಹಾಗೆ ಗ್ಲಾಸ್ ಎಲ್ಲ ಇಟ್ಟು ಶಾಲೆಗೆ ಹೋಗುವ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿಗೆ ಅದು ಬರಲಿಕ್ಕೆ ಕಾರಣ ಏನು ಸರ್? ಅದು ಅದೇ, ಸಣ್ಣ ಮಕ್ಕಳಲ್ಲಿ ಇದು ಪವರ್ ಬರಲಿಕ್ಕೆ, ನಾನು ಅದೇ ಆಗ ಹೇಳಿದ ಹಾಗೇನೆ, ಬೆಳವಣಿಗೆಯಲ್ಲಿ ಕೆಲವೊಂದು ಸಲ ಪ್ರಾಬ್ಲಮ್ ಇದ್ದರೆ ಗ್ಲಾಸಸ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಕೆಲವೊಂದು ಸಲ 18 ವರ್ಷ ತನಕ ಬೆಳವಣಿಗೆ ಆಗ್ತಾ ಇರ್ತದೆ, ಯೂಶ್ವಲಿ 18 ವರ್ಷ ತನಕ ಬೆಳವಣಿಗೆ ಆಗ್ತಾ ಇರ್ತದೆ. ಕೆಲವೊಂದು ಸಲ ಐಬಾಲ್ ಏನಿದೆ ತುಂಬ ಜಾಸ್ತಿ ಬೆಳೀತದೆ, ಇಲ್ಲದಿದ್ರೆ ಕೆಲವೊಂದ್ಸಲ ತುಂಬ ಕಮ್ಮಿ ಬೆಳೀತದೆ, ಇಲ್ಲದಿದ್ದರೆ ಕೆಲವೊಂದ್ಸಲ ಅದರ ಶೇಪ್ ಚೇಂಜ್ ಆಗ್ತದೆ. ಅಂದರೆ ನಮಗೆ ಹೀಗೆ ನೋಡುವಾಗ ಶೇಪ್ ಗೊತ್ತಾಗೋದಿಲ್ಲ, ಬಟ್ ನಮಗೆ ಮೆಷಿನಲ್ಲಿ ಚೆಕ್ ಮಾಡುವಾಗಲಿ, ನಾವು ನಮ್ಮದು ನೇತ್ರ ತಜ್ಞರು ಚೆಕ್ ಮಾಡುವಾಗಲಿ, ನಮಗೆ ಅದರದ್ದು ಶೇಪ್ ಚೇಂಜ್ ಆಗಿದೆ ಅಂತ ಹೇಳಿಕೊಂಡು ಗೊತ್ತಾಗ್ತದೆ. ಸೊ ದೀಸ್ ಆರ್, ಇದು ಯೂಶ್ವಲಿ ಕಾಮನ್ ಕಂಡೀಷನ್. ಇದು ಒಂದು ಬೆಳವಣಿಗೆಯಲ್ಲಿ ಏರುಪೇರಾದರೆ ಕಣ್ಣಿನ ಪವರ್ ಬರುವಂಥದ್ದು ಸಹಜ, ತುಂಬ ಚಿಕ್ಕ ಮಕ್ಕಳಲ್ಲಿ. ಅದರ ನಂತರ ಏನಂತ 18 ವರ್ಷ ಆದ ನಂತರ ಅದು ಸರಿ ಆಗೋ ಚಾನ್ಸ್ ಉಂಟು ಸರ್? ಅಲ್ಲ, ಈಗ ಕನ್ನಡಕವನ್ನು ನಾವು ಫಸ್ಟಿಗೆ ಅದರಲ್ಲೂ ಪ್ರಾಬ್ಲಮ್ ಏನು ಅಂತ ಹೇಳಿಕೊಂಡು ಗುರುತುಪಡಿಸಿ ಕನ್ನಡಕವನ್ನು ನಾವು ಆಗದಿಂದವೇ ಕಂಟಿನ್ಯೂ ಮಾಡ್ತಾ ಇದ್ರೆ, ದೃಷ್ಟಿ ಒಳ್ಳೆದಿದ್ರೆ ನಮಗೆ ಒಳ್ಳೇದೇ. 18 ವರ್ಷ ತನಕ ಸಹ ಕನ್ನಡಕ ಕಂಟಿನ್ಯೂಸ್ ಹಾಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೃಷ್ಟಿ ಒಳ್ಳೇದಂಟು ಅಂತ ಹೇಳಿದ್ರೆ, ನಾಳೆ ನಿಮಗೆ ಕನ್ನಡಕ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂತಹ ಸೂಕ್ತ ಸರ್ಜರಿ ಬೇಕಿದ್ರೆ ಮಾಡ್ಬೋದು. ಇಲ್ಲ, ಕನ್ನಡಕದಲ್ಲೇ ನಿಮಗೆ ಚಂದ ಕಾಣ್ತಾ ಉಂಟಂತಂದ್ರೆ ಕನ್ನಡಕವನ್ನೇ ಕಂಟಿನ್ಯೂ ಮಾಡುವಂಥದ್ದು. ಇಲ್ಲದಿದ್ರೆ ಬೇಕಿದ್ರೆ ಕನ್ನಡಕ ಬೇಡ, ಸರ್ಜರಿ ಸಹ ಬೇಡ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಬರ್ತದೆ, ಅದನ್ನು ಸಹ ಹಾಕೊಳ್ಬಹುದು ಹೊರಗಿನವರಿಗೆ ಕಾಣಲಿಕ್ಕೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಈ ಗ್ಲಾಸ್ ಹಾಕಿಕೊಂಡು ಹೋಗೋದವರೇ, ಗ್ಲಾಸ್ ಹಾಕದವರು ಎಷ್ಟೋ ಜನರು ಇದ್ದಾರೆ, ಬಹಳ ಬೇಸರ. ಹಾಗೆ ನಿಮ್ಮಲ್ಲಿ ಒಂದು ವಿಷಯ ಕೇಳುವಂತ. ಅದೇ ಅದೇ ಅದೇ ಅದೇ ಅದೇ ಕರೆಕ್ಟ್, ಅದು ಒಳ್ಳೇದು ಪ್ರಶ್ನೆ. ಅದು ಎರಡು ಆಪ್ಷನ್ ಇದೆ, ಒಂದು ಕಾಂಟ್ಯಾಕ್ಟ್ ಲೆನ್ಸಸ್, ಇಲ್ಲದಿದ್ರೆ ನೆಕ್ಸ್ಟ್ ಇದಿರುವಂತ. ಸರಿ, ನಿಮಗೂ ಸರ್ ಆರೋಗ್ಯ ಕೊಟ್ಟು ಇನ್ನಷ್ಟು ಹೆಸರು ಬರುವಂತೆ ದೇವರು ಅನುಗ್ರಹಿಸಲಿ. ಧನ್ಯವಾದಗಳು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ನಮಸ್ತೆ ಸರ್. ನಮಸ್ತೆ. ಉಡುಪಿಯಿಂದ ನವ್ಯ ಅಂತ ಹೇಳಿ. ಹೇಳಿ ಸರ್. ಕನ್ನಡಕ ಬಂದಿದೆ ಅಂದ್ರೆ ನ್ಯಾಚುರಲ್, ಈಗ ಸಿಟ್ಔಟಲ್ಲಿ ಕುತ್ಕೊಂಡು ಓದೋವಾಗ ತೊಂದರೆ ಆಗಲ್ಲ, ಮನೆ ಒಳಗಡೆ ಕುತ್ಕೊಂಡ್ರೆ ಕಾಣಿಸಲ್ಲ ಅಕ್ಷರ. ಸೊ ಫಸ್ಟ್ ಈಗ ಪ್ಲಸ್ ಒನ್ ಏನು ಹೇಳ್ತಿರಲ್ಲ, ಮೈನಸ್ ಒನ್ ಪ್ಲಸ್ ಒನ್, ಹಾಗೆ ಅದನ್ನೀಗ ನಾನು ಹಾಕೊಳ್ಳೇಬೇಕಾ ಅಥವಾ ಹಾಕೊಂಡ್ರು ಹಾಕೊಳ್ದಿದ್ರು ಡಿಫರೆನ್ಸ್ ಇರ್ತದ? ಕಷ್ಟ ಆದಾಗ ಮಾತ್ರ ಹಾಕೊಂಡ್ರೆ ಸಾಕಾ? ಇಲ್ಲ, ಇದು ನಿಮ್ಗೀಗ ಏಜ್ ಎಷ್ಟು ಮೇಡಮ್? 43. ಇದು ಯೂಶುವಲಿ ಏನಂತ ಹೇಳಿದ್ರೆ 40 ಇಯರ್ಸ್ ನಂತರ ನಮ್ಮ ಕಣ್ಣಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಣ್ಣಿನೊಳಗೆ ಇರುವಂತಹ ಮಸಲ್ಸ್ ಏನಿದೆ ಸ್ವಲ್ಪ ವೀಕ್ ಆಗ್ತಾ ಬರ್ತದೆ. ಇದು ಇಟ್ ಇಸ್ ಅ ಕಾಮನ್, ನಿಮಗೆ ಮಾತ್ರ ಅಂತಲ್ಲ, ಯಾರು 40 ಇಯರ್ಸ್ ಕ್ರಾಸ್ ಆಗ್ತಾರೆ ಅವರೆಲ್ಲರಿಗೂ ಹತ್ತಿರಕ್ಕೆ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುವುದು. ಇದಕ್ಕೆ ಪ್ರೆಸ್ ಬಯೋಪಿಯಾ ಅಂತ ಹೇಳುವಂಥದ್ದು, ಹತ್ತಿರದ್ದು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು. ಯಾಕಂದ್ರೆ ಕಣ್ಣಿನ ಒಳಗಿರುವಂತಹ ಏನು ಮಸಲ್ಸ್ ಇದೆ, ಈಗ 18 ವರ್ಷದವ ಒಬ್ಬ ಸರಿ ಇದ್ದವ ಕನ್ನಡ ಒಂದು ಹತ್ತಿರದ ಪೇಪರ್ ಓದ್ತಾ ಇರುವಾಗ ಅವನಿಗೆ ಚಂದ ಕಾಣ್ತದೆ, ಯಾಕಂದ್ರೆ ಅವನ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಇದೆ, ಸ್ವಲ್ಪ ಫೋಕಸ್ ಮಾಡಿ ನೋಡುವಂತ ಕೆಪಾಸಿಟಿ ಇರ್ತದೆ. ಅದೇ 40 ಇಯರ್ಸ್ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕೆಪಾಸಿಟಿ, ಆ ಫೋಕಸ್ ಮಾಡಿರುವಂತ ಕೆಪಾಸಿಟಿ ಸ್ವಲ್ಪ ವೀಕ್ ಆಗ್ತಾ ಹೋಗ್ತದೆ. ನೀವೀಗ ಹೊರಗಡೆ ನೀವು ಜಗಲಲ್ಲಿ ಕುತ್ಕೊಂಡು ನಿಮಗೆ ನೋಡುವಾಗ ನಿಮಗೆ ಚಂದ ಕಾಣ್ತದೆ ಹೇಳ್ತೀರಿ, ಅದು ಯಾಕಂತಂದ್ರೆ ಇಲ್ಲಿ ಹೊರಗಡೆ ಕುತ್ಕೊಂಡಿರುವಾಗ ನಿಮಗೆ ಹೊರಗಿನ ಸೂರ್ಯನ ಬೆಳಕು ಸ್ವಲ್ಪ ಜಾಸ್ತಿ ಇರ್ತದೆ. ಆಗ ಏನಾಗ್ತದೆ, ನಿಮಗೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಮನೆಯೊಳಗೆ ಬರುವಾಗ ನಿಮಗೆ ಸ್ವಲ್ಪ ಅಷ್ಟು ಆ ಬ್ರೈಟ್ನೆಸ್, ಹೊರಗಿನ ಬ್ರೈಟ್ನೆಸ್ ಇರುವುದಿಲ್ಲ, ಆಗ ಕಣ್ಣು ಇನ್ನೂ ಸ್ವಲ್ಪ ಸ್ಟ್ರೈನ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ದಿಸ್ ಇಸ್, ಆಗ ನಿಮಗೆ ಇನ್ನೂ ಸ್ವಲ್ಪ ಮೈಲ್ಡ್ ಹೆಡ್ಏಕ್ ಆಗೋದು, ಸ್ಟ್ರೈನ್ ಆಗೋದು ಅಥವಾ ಸರಿಯಾಗಿ ಕಾಣದಿರುವಂಥದ್ದು, ದೀಸ್ ಆರ್ ದ ಯೂಶುವಲ್ ಸಿಂಪ್ಟಮ್ಸ್. ಇದಕ್ಕೆ ಬೆಸ್ಟ್ ಏನಂತ ಹೇಳಿದರೆ, ನಾವು ಕನ್ನಡಕ್ಕೆ ಹತ್ತಿರಕ್ಕೆ ನಾವು ಓದುವಾಗ ಕನ್ನಡಕ್ಕೆ ಹಾಕಿಕೊಂಡು ಓದಿದರೆ ಬೆಟರ್. ಸುಮ್ಮನೆ ಯಾಕೆ ನಾವು ಅಷ್ಟು ಕಷ್ಟಪಟ್ಟು ಇದು ಹಾಕೊಂಡ್ರೆ ಒಳ್ಳೇದು, ಅದರ ಅಭ್ಯಾಸ ಆಗ್ತದಂತ ಅಲ್ಲ, ಅಭ್ಯಾಸ ಆಗೋದೇ ಅದು ಇನ್ ಮುಂದೆ. ಅದು ಹೌದು, ಇಟ್ ಇಸ್ ನಾನು ಹೇಳಿದಲ್ಲ, ನಿಮಗೆ ಮಾತ್ರ ಅಂತಲ್ಲ, 40 ವರ್ಷ ದಾಟಿದವರಿಗೆ ಯಾರೆಲ್ಲ 40 ವರ್ಷ ಎಲ್ಲರಿಗೆ ಬೇಕಾಗ್ತದೆ. ಸರಿ, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಡಾಕ್ಟ್ರೆ, ಈಗ ನಾವು ಮಕ್ಕಳ ಬೇರೆ ಬೇರೆ ಕಾಯಿಲೆ ಒಂದು ಫೋನ್ ಕರೆ ಇದೆ. ಹಲೋ ಹಲೋ, ಮಾತಾಡಿ, ಯಾರು ಮಾತಾಡೋದು? ಹಲೋ, ಹಾಂ ಸಂಜೀವ ಹೇಳಿ. ಆಯ್ತಾಯ್ತು, ಏನು ಪ್ರಶ್ನೆ ಕೇಳಿ. ನಮ್ಮದು ಎರಡು ದೃಷ್ಟಿ ಹೋಗಿದ, ಚೂರು ಹೌದಲ್ಲ ಅಂತ ಒಂದು ಒಂದು ಸ್ವಲ್ಪ ಕಾಣ್ತದೆ ಅಷ್ಟೇ. ಒಂದು ಓಕೆ, ಆಪರೇಷನ್ ಮಾಡಿದ್ದೇನೆ ಹುಬ್ಬಳ್ಳಿಯಾಗಿ, ಎಂ ಎಂ ಜೋಶಿಯಲ್ಲಿ ಮಾಡಿಸ್ಕೊಂಡಿದ್ದೀರಿ. ಓಕೆ, ಸಂಜೀವ್ ಅವರು ನಿಮ್ಗೆ ಏಜ್ ಎಷ್ಟು ಸಂಜೀವ್ ಅವರೇ? ಈಗ ನನ್ಗೆ 65. 65 ಅಲ್ಲ, ಶುಗರ್ ಬಿ ಪಿ ಏನಾದ್ರೂ ಇದೆಯಾ? ಶುಗರ್ ಇದೆ. ಶುಗರ್ ಉಂಟಲ್ಲ, ಎಂ ಎಂ ಜೋಶಿಯಲ್ಲಿ ಬೇರೆ ಆಪರೇಷನ್ ಮಾಡಿಸ್ಕೊಂಡದ್ದು, ಪೊರೆಯ ಆಪರೇಷನ್ ಮಾಡಿಸ್ಕೊಂಡದಲ್ಲ ತಾವು? ಯೂಶ್ವಲಿ ಶುಗರ್ ಇದ್ದವರಿಗೆ, ಯಾಕಂತಂದ್ರೆ ನೀವು ಒಂದ್ಸಲ ಬಂದು ತೋರಿಸಿದ್ರೆ ಒಳ್ಳೇದು, ನಮಗೆ ಯಾವುದು ಏನು ಪ್ರಾಪರ್ ಪ್ರಾಬ್ಲಮ್ ಇರ್ತದೆ ಅಂತ ಹೇಳಿಕೊಂಡು ಹೇಳ್ಬೋದು. ನೋಡಿ, ನಿಮ್ಮ ಪ್ರಾಯದಲ್ಲಿ ಮತ್ತೆ ನಿಮಗೆ ಶುಗರ್ ಇದ್ದ ಕಾರಣ ಮೂರು ಪ್ರಾಬ್ಲಮ್ ಇರುವಂತಹ ಚಾನ್ಸಸ್ ಇರ್ತದೆ. ಒಂದು, ಪೊರೆ ಇರುವಂತದ್ದು, ಪೊರೆ ಇದ್ರೆ ನಮಗೆ ಪೊರೆ ತೆಗ್ದಾಗಿದೆ, ಅದೇ ನಾನು ಕೇಳಿದ್ದಾಗ ಪೊರೆ ತೆಗ್ದಿದ್ದಾರೆ, ಪೊರೆ ತೆಗ್ದಿದ್ದೀರಿ ಅಂತ ಹೇಳಿದಿರಿ. ಇನ್ನು ಎರಡು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಿಮ್ಮ ಶುಗರಿಂದಾಗಿ ಏನಾದರೂ ನರದಲ್ಲಿ ಪ್ರಾಬ್ಲಮ್ ಉಂಟಾ ಅಂತ ನೋಡಬೇಕಾಗ್ತದೆ. ಡಯಾಬಿಟಿಕ್ ರೆಟ್ ಯೂಶ್ವಲಿ 65 ವರ್ಷದಲ್ಲಿ ನಮಗೆ ಶುಗರ್ ಇದ್ದವರಿಗೆ ಡಯಾಬಿಟಿಕ್ ರೆಟಿನೋಪತಿ ಉಂಟಾ ಇಲ್ವಾ ಅಂತ ನೋಡಬೇಕು, ಅದರಿಂದಾಗಿ ದೃಷ್ಟಿ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಒಂದು, ಇನ್ನೊಂದು ಏನಂತ ಹೇಳಿದ್ರೆ 65 ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜೆನರೇಷನ್ ಅಂತ ಹೇಳ್ತೇವೆ, ಪ್ರಾಯದಿಂದಾಗಿ ಸ್ವಲ್ಪ ನರ ವೀಕ್ ಆಗುವಂಥದ್ದು ಸಹಜ. ನಿಮಗಂತಲ್ಲ, 60 ಪಾಸ್ ಆದವರಿಗೆ ಎಲ್ಲರಿಗೆ ಸಹ ಈ ವೀಕ್ನೆಸ್ ಇರುವಂಥದ್ದೇ, ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ, ಕೆಲವೊಬ್ಬರಿಗೆ ಸ್ವಲ್ಪ ಕಮ್ಮಿ ಇರುವಂಥದ್ದು. ಸೊ ಅದು ಉಂಟಾ ಇಲ್ವಾ ಅಂತ ನೋಡಿಕೊಳ್ಬೇಕಾಗ್ತದೆ. ಈಗ ನಮ್ದು ನರ ಸುಟ್ಟು ಹೋಗಿದೆ ಅಂತ ಹೇಳಿ ಬೇರೆ ಕುಣಿಸಿದೈತ್ರಿ. ಓಕೆ, ಒಂದಕ್ಕೆ. ಹ್ಮ್ ಹ್ಮ್ ಮತ್ತೊಂದು ಏನು ಪುರ ಅದು ಪುರ ಜೀರೋ ಆಗ್ತಾ ಬಂದಿದೆ. ಈಗ ಆಪರೇಷನ್ ಆಗಿದ್ದು ಫಸ್ಟ್ ಗೆ ನಾನು ಉಡುಪಿಯಲ್ಲಿ ಮಾಡಿದ್ದೆ. ಆಗ ಏನು ಜಾಸ್ತಿ ಅಂದ್ರೆ 15% ತೋರ್ಬಹುದು ಅಂತ ಹೇಳಿದ್ರು. ನಾನು ಅಲ್ಲಿ ಹುಬ್ಳಿಯಾಗಿ ಹತ್ರ ಕೆಲಸ ಮಾಡ್ತಿದ್ದೆ, ಅಲ್ಲಿ ಮಾಡಿಸಿದೆ. ಆದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತಿದ್ದೆ ಎದುರುಗಡೆ ಅಂಗಳದಾಗೆಲ್ಲ ಹೂ ಗಿಡ ಎಲ್ಲ ಅಂದಾಜ್ ಆಗ್ತಿತ್ತು. ಈಗ ದಿಸ ದಿಸ ಕಮ್ಮಿ ಕಮ್ಮಿ ಕಮ್ಮಿ ಆಗ್ತಾ ಬಂತು. ಪೊರೆದು ಸರ್ಜರಿ ಆಗಿರ್ಬೋದು, ಚೆನ್ನಾಗಿರ್ಬೋದು. ಕೆಲವೊಂದು ಸಲ ನಮಗೆ ನರದಲ್ಲಿ ವೀಕ್ನೆಸ್ ಇದ್ರೆ ನಾವು ಏನೋ ಹೆಚ್ಚು ಪ್ರಯತ್ನ ಪಟ್ಟರೆ ಸಹ ಉಂಟಲ್ಲ, ಫುಲ್ ನಿಮಗೆ 100% ದೃಷ್ಟಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಮಗೆ ಪೊರೆಯ ಸರ್ಜರಿ ಮಾಡಿದ್ರೆ ನಾವು ಗ್ಯಾರಂಟಿ ಕೊಡ್ಬೋದು 100% ಕಾಣ್ತದೆ ಅಂತ ಹೇಳಿಕೊಂಡು. ಬಟ್ ನರದಲ್ಲಿ ನಮಗೆ ಯಾವಾಗ ಡ್ಯಾಮೇಜ್ ಇದೆ, ಅದೇ ನರದಲ್ಲಿ ಯಾವಾಗ, ಯಾಕಂದ್ರೆ ನಮಗೆ ಕರೆಕ್ಟ್ ಆಗಿ ಕಾಣ್ಬೇಕಂತಿದ್ರೆ ಪೊರೆ ಸಹ ಇರಬಾರ್ದು, ನರ ಸಹ ಕ್ಲೀನ್ ಇರಬೇಕು. ನಿಮ್ದು ಈಗ ಪೊರೆಯ ಸರ್ಜರಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಬಟ್ ನರದಲ್ಲಿ ಪ್ರಾಬ್ಲಮ್ ಇದೆ. ನರದಲ್ಲಿ ಪ್ರಾಬ್ಲಮ್ ಇರುವಾಗ ನಮಗೆ ಫುಲ್ 100% ದೃಷ್ಟಿ ಬರ್ತದೆ ಅಂತ ಹೇಳ್ಕೊಂಡು ಹೇಳುವಂಥದ್ದು ಸ್ವಲ್ಪ ಕಷ್ಟ. ನಿಮಗೆ ನಿಮ್ಮ ಹತ್ತಿರದ ಆಫ್ಥಾಲ್ಮಾಲಜಿಸ್ಟ್ ಯಾರಿದ್ದರೆ ಒಂದು ಗಳಿಗೆ ಒಂದು ಸಲ ತೋರಿಸಿಬಿಡಿ, ಇಲ್ಲದ್ರೆ ನಿಮಗೆ ಅನುಕೂಲ ಆದರೆ KMC ಹತ್ತಾವಕ್ಕೆ ಒಂದು ಗಳಿಗೆ ಬಂದು ತೋರಿಸಿಬಿಡಿ. ಯಾರು ನಾವು ಇರ್ತೇವಲ್ಲಿ ನೋಡಿಕೊಂಡು ಏನು ನೆಕ್ಸ್ಟ್ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿಬಿಡು. ಅಲ್ಲ, ನನಗೊಂದು ನೋಡದೆ ನಾನು ನಿಮಗೆ ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಗಳಿಗೆ ನೀವು ಒಮ್ಮೆ ತೋರಿಸಿದ್ರೆ ನಾನು ಒಮ್ಮೆ ಡೀಟೇಲ್ ಆಗಿ ಹೇಳ್ಬೋದು ಏನಂತ ಹೇಳಿಕೊಂಡು. ಸರಿ, ಫೋನ್ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ನಾವಾಗ ಮಾತಾಡ್ತಾ ಇದ್ದಾಗೆ ಮಕ್ಕಳಲ್ಲಿ ಬೇರೆ ಬೇರೆ ಕಾಯಿಲೆಗಳು, ಕಣ್ಣಿನ ಸಮಸ್ಯೆಗಳು ನೀವು ಹೇಳಿದ್ರಿ. ಈಗ 18 ಕಳೆದು 40 ಒಂದು ಕ್ಯಾಟಗರಿ, ಒಂದು ಕ್ಯಾಟಗರಿ 18-40 ಅಂತ ಹೇಳಿದ್ರಲ್ಲಿ, ಅದರಲ್ಲಿ ಯೂಶ್ವಲಿ ಕೆಲಸಕ್ಕೆ ಹೋಗುವವರು ಜಾಸ್ತಿ. ಈಗ IT ಪ್ರೊಫೆಷನಲ್ಗಳು ಸ್ವಲ್ಪ ಜಾಸ್ತಿ ಇರ್ತಾರೆ ಆ ಏಜ್ ಗ್ರೂಪಲ್ಲಿ. ಹೆಚ್ಚಿನವರು ಕಂಪ್ಯೂಟರ್ ಉಪಯೋಗ ಮಾಡುವವರು ಇರ್ತಾರೆ. ಸೊ ಇದರಲ್ಲಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳುವಂಥದ್ದು ಸಹಜ. ಕಂಪ್ಯೂಟರ್ ವಿಷನ್ ಡೈಲಿ ಒಂದು 8-10 ಗಂಟೆ ಕಂಪ್ಯೂಟರ್ ಉಪಯೋಗ ಮಾಡುವವರಿಗೆ ಯೂಶ್ವಲಿ ಕಣ್ಣು ಸ್ಟ್ರೈನ್ ಆಗುವಂಥದ್ದು, ತಲೆಭಾರ ಆಗುವಂಥದ್ದು, ಕುತ್ತಿಗೆ ನೋವಾಗುವಂಥದ್ದು, ಇದೆಲ್ಲ ಒಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಏನು ಹೇಳ್ತೇವೆ ಆ ಒಂದು ಸ್ಪೆಕ್ಟ್ರಮಿಗೆ ಬೀಳ್ತದೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಹೇಳೋದು. ಇದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಇದ್ದರೆ ಫಸ್ಟ್ ನೀವು ನಿಮ್ಮ ಆಫ್ಥಾಲ್ಮಾಲಜಿಸ್ಟ್ ಹತ್ರ ಹೋಗಿ ತೋರಿಸಬೇಕು, ಕಣ್ಣಿನ ನೇತ್ರ ತಜ್ಞರ ಹತ್ರ ಹೋಗಿ ತೋರಿಸಬೇಕು. ಏನಾದರೂ ಚಿಕ್ಕ ಪವರ್ ಏನಾದರೂ ಉಂಟಾ ಇಲ್ವಾ ಅಂತ ಹೇಳಿಕೊಂಡು ನೋಡಬೇಕಾಗ್ತದೆ ಫಸ್ಟ್. ಸೆಕೆಂಡ್ ಏನಂತ ಹೇಳಿದರೆ, ನೀವು ಕೂತ್ಕೊಳ್ಳುವಂಥ ಪೋಶ್ಚರ್, ನೀವು ಕೆಲಸ ಮಾಡುವಂಥ ವರ್ಕ್ ಎನ್ವೈರ್ಮೆಂಟ್ನ ಈ ಬ್ರೈಟ್ನೆಸ್ ಏನಿದೆ, ನಿಮ್ಮ ಲೈಟ್ ಇರುವಂಥ ಈ ಎನ್ವೈರ್ಮೆಂಟಲ್ಲಿ ಲೈಟ್ ಏನಿದೆ ತುಂಬ ಬ್ರೈಟ್ ಇರಬಾರ್ದು, ತುಂಬ ಡಿಮ್ ಇರಬಾರ್ದು, ಆ್ಯಂಬಿಯಂಟ್ ಇರಬೇಕು. ನಿಮಗೆ ಇದಕ್ಕೆ ಯಾವ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರ್ ಏನು ನೋಡ್ತೀವಿ ಅದು ಬಹಳ ಕ್ಲಿಯರ್ ಆಗಿ ಕಾಣಬೇಕು, ತುಂಬ ಡಿಮ್, ತುಂಬ ಸ್ಟ್ರೈನ್ ಆಗಿ ನೋಡೋದ ಹಾಗೆ ನೀವು ನೋಡಿಕೊಳ್ಳಿ. ಮತ್ತು ನಿಮ್ಮ ಕಂಪ್ಯೂಟರ್ ಮತ್ತು ನಿಮ್ಮ ಕಣ್ಣಿನ ಲೆವೆಲ್ ಸ್ಟ್ರೇಟ್ ಇರಬಾರ್ದು, ಅಥವಾ ಕಂಪ್ಯೂಟರ್ ತುಂಬ ಮೇಲಿರಬಾರ್ದು, ಆಗ ನಿಮ್ಮ ಕಣ್ಣು ತುಂಬ ಓಪನ್ ಮಾಡಿ ನೀವು ತುಂಬ ಸ್ಟ್ರೈನ್ ಮಾಡಿ ನೋಡಬೇಕಾಗ್ತದೆ. ಸೊ ಕಂಪ್ಯೂಟರ್ ಸ್ವಲ್ಪ ಕೆಳಗಡೆ ಇಟ್ಕೊಂಡ್ರೆ ನಿಮ್ಮ ಕಣ್ಣಿಂದು ಎಪರ್ಚರ್ ಏನಿದೆ ಅಥವಾ ನಿಮ್ಮ ಕಣ್ಣು ಓಪನ್ ಇದೆ ಸ್ವಲ್ಪ ಓಪನ್ ಮಾಡಿರ್ತೀವಿ. ಸೊ ಆಗ ಸ್ಟ್ರೈನ್ ಆಗುವಂಥದ್ದು ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತು ಒಂದು ಒಳ್ಳೆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಏನಾದರೂ ಇದ್ದರೆ ಅದನ್ನು ಉಪಯೋಗ ಮಾಡುವಂಥದ್ದು ಯೂಶ್ವಲಿ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮಿಗೆ ಇರುವಂಥ ಟ್ರೀಟ್ಮೆಂಟ್. ಸೊ ಈಗ ಈ ಕಂಪ್ಯೂಟರ್ ವಿಷನ್ನಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಕಂಪ್ಯೂಟರ್ನ ಬ್ರೈಟ್ನೆಸ್ನ ಒಂದು ವಿಷಯ ನೋಡೋದಿದ್ರೆ, ಕಂಪ್ಯೂಟರ್ ತುಂಬ ಅದರ ಸ್ಕ್ರೀನ್ ತುಂಬ ಬ್ರೈಟ್ ಅಥವಾ ಬ್ರೈಟ್ ಕಡಿಮೆ ಆದ್ರಿಂದಾಗಿ ತೊಂದರೆಗಳು ಬರ್ತಾವ, ಅದರಿಂದಾಗಿ ಸಹ ಬರುವಂಥದ್ದು ಇದೆಲ್ಲ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ನಾನು ಆಗ ಹೇಳಿದ ಹಾಗೇನೆ, ಆ ಬ್ರೈಟ್ನೆಸ್ ಆಗಲಿ, ನಾವು ಕೂತ್ಕೊಳ್ಳುವಂಥ ಪೋಶ್ಚರ್ ಆಗಲಿ, ನಮ್ಮ ಇರುವಂಥ ಎನ್ವೈರ್ಮೆಂಟಲ್ಲಿ ಇರುವಂಥ ಲೈಟ್ನ ಬ್ರೈಟ್ನೆಸ್ ಮತ್ತು ಇದಾಗಲಿ ಟೆಂಪರೇಚರ್ ಆಗಲಿ, ಇದೆಲ್ಲ ಒಟ್ಟಿಗೆ ಸೇರಿ ಬರುವಂಥ ಕಾಯಿಲೆ ಇದೊಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಸೊ ಈ ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡುವಂಥದ್ದು ಸಹಜ, ಬಿಕಾಸ್ ನಮ್ಮದು ವೃತ್ತಿಯೇ ಕಂಪ್ಯೂಟರ್ ಒಟ್ಟಿಗೆ ಇರಬೇಕಂತಿದ್ರೆ 8-10 ನಾವು ಕಂಪ್ಯೂಟರ್ ಉಪಯೋಗ ಮಾಡುವಂಥದ್ದಿದ್ರೆ, ಸೊ ಇದರೊಟ್ಟಿಗೆ ನಾವು ಇರಬೇಕಾಗ್ತದೆ. ಸೊ ನಾವು ಕೂತ್ಕೊಳ್ಳುವಂಥ ಪೋಶ್ಚರ್ ಆಗಲಿ, ನಮ್ಮ ಕಂಪ್ಯೂಟರ್ ನಮ್ಮ ಎನ್ವಿರಾನ್ಮೆಂಟ್ನ ಬ್ರೈಟ್ನೆಸ್ ಆಗಲಿ, ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಎವ್ರಿ 30 ಒಂದು ನಿಮಿಷ ಸ್ವಲ್ಪ ರೆಸ್ಟ್ ತೊಗೊಳ್ಬೋದು. ರೆಸ್ಟ್ ಅಂತ ಹೇಳಿದರೆ ಕಣ್ಣಿಗೆ ರೆಸ್ಟ್ ಹೇಗೆ ಕೊಡೋದು ಅಂತ ಹೇಳಿದರೆ, ಹತ್ತಿರವೇ ನೋಡ್ತಾ ಇರ್ತೀರಿ, ಕಂಪ್ಯೂಟರ್ನೇ ನೋಡ್ತಾ ಇರ್ತೀರಿ. ಸೊ ಕಿಟಕಿ ಹತ್ರ ಸ್ವಲ್ಪ ಹೊರಗಡೆ ಹೋಗಿ ದೂರ ನೋಡಿದರೆ ಬೆಟರ್. ಸೊ ಆಗ ಕಣ್ಣು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ, ಕಂಟಿನ್ಯೂಸ್ ಹತ್ತಿರ ನೋಡಿದ ಕೂಡಲೇ ಕಣ್ಣಿಗೆ ಸಹ ಸ್ಟ್ರೈನ್ ಆಗ್ತದೆ. ಸೊ ಎವ್ರಿ 20-30 ಕಿಟಕಿ ಹತ್ರ ಹೋಗಿ ಸ್ವಲ್ಪ ದೂರ ನೋಡಿದರೆ ಕಣ್ಣು ಸ್ವಲ್ಪ ದೂರಕ್ಕೆ ಫೋಕಸ್ ಮಾಡ್ತದೆ, ಆಗ ಇದಾಗುವಂಥದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಈಗ ಒಂದು ಫೋನ್ ಕರೆ ಇದೆ, ತಗೊಂಡು ಮತ್ತೆ ಮಾತಾಡುವ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಾನು ಕೇಶವ ಟೈಲರ್, ಮೇರ ಮಂಜಲ ಬೆಳಿಂದ ಮಾತಾಡೋದು. ಹೇಳಿ. ನನ್ನ ಒಂದು ಪ್ರಶ್ನೆ ಅಂದರೆ, ಈಗ ಗ್ಲುಕೋಮಾ ಅಂತ ಹೇಳ್ತಾರಲ್ಲ, ಗ್ಲುಕೋಮಾ ಲಕ್ಷಣಗಳು ಯಾವುದು, ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ಗ್ಲೋಕೋಮದಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಯಾವುದೇ ಲಾಸ್ಟ್ ಸ್ಟೇಜ್ಗೆ ಹೋಗುವ ತನಕ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಗ್ಲೋಕೋಮದಲ್ಲಿ ಲಾಸ್ಟ್ ಸ್ಟೇಜ್ಗೆ ಹೋಗುವ ತನಕ ಯಾವುದೇ ಲಕ್ಷಣಗಳು ಇರುವುದೇ ಇಲ್ಲ. ಸೊ ಇದಕ್ಕೆ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಇದರಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಅರ್ಲಿ ಸ್ಕ್ರೀನಿಂಗ್. 40 ವರ್ಷದ ನಂತರ ಎಲ್ಲರಿಗೆ ಸಹ ಗ್ಲೋಕೋಮ ಬರುವಂಥ ಚಾನ್ಸಸ್ 5 ಪಟ್ಟು ಜಾಸ್ತಿ ಇರ್ತದೆ. ಸೊ 40 ವರ್ಷದ ನಂತರ ಪ್ರತಿ ವರ್ಷ ಒಂದು ಸಲ ಕಣ್ಣಿನ ಪ್ರೆಷರ್ ಚೆಕ್ ಮಾಡುವಂಥದ್ದು ಒಳ್ಳೆಯದು. ಕಣ್ಣಿನ ಪ್ರೆಷರ್ ಚೆಕ್ ಮಾಡಿ, ಪ್ರೆಷರ್ ನಾರ್ಮಲ್ ಉಂಟು ಕಣ್ಣಿನ, ಯೂಶ್ವಲಿ ಗ್ಲೋಕೋಮ ಏನಂತ ಹೇಳಿದರೆ ಕಣ್ಣಿನ ಒಳಗಡೆ ಪ್ರೆಷರ್ ಜಾಸ್ತಿಯಾಗಿ ಕಣ್ಣಿನ ನರಕ್ಕೆ ಒತ್ತಡ ಬೀರುವಂಥದ್ದು. ಯೂಶ್ವಲಿ ನಮಗೆ ಏನೂ ಸಿಂಪ್ಟಮ್ಸ್ ಇರುವುದಿಲ್ಲ, ಯಾಕಂದರೆ ಕಣ್ಣಿನ ನರ ಸ್ವಲ್ಪ ಮೆಲ್ಲ ಮೆಲ್ಲ ಮೆಲ್ಲ ಮೆಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಲಾಸ್ಟ್ ಸ್ಟೇಜಿಗೆ ಹೋಗುವಾಗ ಏನು ಕಾಣುವಂಥದ್ದು ತುಂಬ ಕಮ್ಮಿ ಆಗಿರ್ತದೆ. ಆಗ ನಮ್ಮ ಡಾಕ್ಟರ್ ಹತ್ರ ಬರುವಾಗ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಲಾಸ್ಟ್ ಸ್ಟೇಜಿಗೆ ಹೋದ ನಂತರ. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ನಮಗೇನಾದರೂ ಡಯಾಗ್ನೋಸಿಸ್ ಗೊತ್ತಾಯಿತು, ನಮಗೆ ಪ್ರಾಬ್ಲಮ್ ಉಂಟು ಅಂತೇಳಿ, ಗ್ಲೋಕೋಮ ಉಂಟು ಅಂತ ಡಯಾಗ್ನೋಸ್ ಆಯಿತು, ಆಗ ಡೆಫಿನೆಟ್ಲಿ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ 40 ವರ್ಷದ ನಂತರದವರು ಪ್ರತಿ ವರ್ಷ ಒಂದು ಸಲ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಜನರಲ್ ಚೆಕಪ್ ಮಾಡುವಾಗ ಗ್ಲೋಕೋಮದ ಲಕ್ಷಣಗಳು ಉಂಟಾ, ಕಣ್ಣಿನ ಪ್ರೆಷರಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ನೋಡಬೇಕಾಗ್ತದೆ. 40 ವರ್ಷ ಯೂಶ್ವಲ್ ಹೇಳುವಂಥದ್ದು. ಈಗ ಕೆಲವೊಬ್ಬರಿಗೆ ಆಲ್ರೆಡಿ ಅವರ ತಂದೆ ತಾಯಿಗೆ ಗ್ಲೋಕೋಮ ಇರ್ತದೆ, ಅವರಿಗೆ ಬರುವಂಥ ಚಾನ್ಸಸ್ 5 ಅಲ್ಲ 10 ಪಟ್ಟು ಜಾಸ್ತಿ ಉಂಟು. ಸೊ ಅವರು ಏನು ಮಾಡಬೇಕಂತ ಹೇಳಿದರೆ, 40 ವರ್ಷ ಅಲ್ಲದೆ ಯಾವಾಗ ಡಯಾಗ್ನೋಸ್ ಆಗಿದೆ ಆಗದಿಂದ, ಅವರ ತಂದೆ ತಾಯಿಗೆ ಯಾವಾಗ ಡಯಾಗ್ನೋಸ್ ಆಗಿದೆ ಆಗದಿಂದವೇ ಅವರು ಶುರು ಮಾಡುವಂಥದ್ದು ಒಳ್ಳೆಯದು. 20 ವರ್ಷದಲ್ಲಿ ಬರುವಂಥ ಚಾನ್ಸಸ್ಸು ಇರ್ತದೆ, 25 ವರ್ಷದಲ್ಲಿ ಬರುವಂಥ ಚಾನ್ಸಸ್ಸು ಇರ್ತದೆ, ಯಾರಿಗೆ ಈ ಹೆರಿಡೇಟ್ರಿ ಇದ್ದವರಿಗೆ. ಸೊ ಅವರು ಪ್ರತಿ ವರ್ಷ ಒಂದು ಸಲ ಈ ಕಣ್ಣಿನ ಪ್ರೆಷರ್ ಆಗಲಿ ಅಥವಾ ನರಕ್ಕೇನಾದರೂ ಒತ್ತಡ ಉಂಟಾ ಇಲ್ವಾ ಅಂತ ಹೇಳಿಕೊಂಡು ನೋಡಿಕೊಂಡು ಅದಕ್ಕೆ ಸೂಕ್ತವಾಗಿರುವಂಥ ಟ್ರೀಟ್ಮೆಂಟ್ ಏನು ಬೇಕು ಅದನ್ನು ತೊಗೊಳ್ಬೇಕಾಗ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಗ್ಲೋಕೋಮಕ್ಕೆ ಟ್ರೀಟ್ಮೆಂಟ್ ಇದೆ. ಫಸ್ಟ್ ಸ್ಟೇಜ್ನಲ್ಲಿ, ಫಸ್ಟ್ 2-3 ಸ್ಟೇಜಸ್ಸಲ್ಲಿ ನಾವು ಡ್ರಾಪ್ಸ್ನಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಲಾಸ್ಟ್ ಸ್ಟೇಜ್ಗೆ ಹೋದ ನಂತರ ಕಣ್ಣಿನ ಪ್ರೆಷರ್ ನಮಗೆ ಯಾವ ರೀತಿಯ ಡ್ರಾಪ್ಸ್ನಲ್ಲೂ ಕಮ್ಮಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ ನಂತರ ಟ್ರಾಬೆಕ್ಯುಲೆಕ್ಟಮಿ ಅಂತ ಹೇಳಿಕೊಂಡು ಸರ್ಜರಿ ಹೊಂದಿದೆ, ಅದರಲ್ಲಿ ಮಾಡಿ ಅದನ್ನು ಮಾಡಿಕೊಂಡು ನಾವು ಕಣ್ಣಿನ ಪ್ರೆಷರನ್ನು ಕಮ್ಮಿ ತರ್ಬೋದು. ಆದರೆ ಕಣ್ಣಿನ ನರಕ್ಕೆ ಪೆಟ್ಟು ಬಿದ್ದದನ್ನು ನಮಗೆ ಹಿಂದೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಪೆಟ್ಟು ಎಷ್ಟು ತಿಂದಿದ ನರ ಅದು ಫೈನಲ್, ಅದಕ್ಕಿಂತ ಹಿಂದೆ ಬರಲಿಕ್ಕೆ ಆಗೋದು, ಇನ್ನು ಜಾಸ್ತಿ ಡ್ಯಾಮೇಜ್ ಆಗದಾಗೆ ನೋಡಿಕೊಳ್ಬೇಕಾಗ್ತದೆ ನಾವು ಅಷ್ಟೇ. ಡಾಕ್ಟರ್, ಈಗ ಈ ಎರಡೂ ಕೂಡ ಕಣ್ಣಿಗೂ ಇದು ತಾಗ್ತದ ಅಥವಾ ಒಂದೊಂದು ಕಣ್ಣಿಗೂ ಬೇರೆ ಬೇರೆಯ? ಇಲ್ಲ, ಯೂಶ್ವಲಿ ತಾಗುವಾಗ ಎರಡೂ ಕಣ್ಣಿಗೆ ಸಹ ಬರುವಂಥದ್ದು. ಒಂದೇ ರೀತಿಯಲ್ಲಿ 20%, 30%, 40% ಸೇಮ್ ಪರ್ಸೆಂಟೇಜ್ ಡ್ಯಾಮೇಜ್ ಆಗಬೇಕಂತೇನಲ್ಲ, ಕೆಲವೊಂದ್ಸಲ ಒಂದು ಕಣ್ಣಿಗೆ ಸ್ವಲ್ಪ ಜಾಸ್ತಿ ಇನ್ನೊಂದು ಕಣ್ಣಿಗೆ ಸ್ವಲ್ಪ ಕಮ್ಮಿ ಇರುವಂಥದ್ದು ಸಹ ಬರುವಂಥ ಚಾನ್ಸಸ್ ಇರ್ತದೆ. ಬಟ್ ಯೂಶ್ವಲಿ ಕಾಮನ್ ಕಂಡೀಷನ್, ಕಾಮನ್ ಗ್ಲೋಕೋಮ ಇರುವಂಥದ್ದು ಎರಡು ಕಣ್ಣಿಗೆ ಬರುವಂಥದ್ದು. ಹೌದು, ಕೆಲವೊಂದು ಸಲ ಕಣ್ಣಿನ ಒಳಗಡೆನೇ ಪ್ರಾಬ್ಲಮ್ ಬಂದು ಗ್ಲೋಕೋಮ, ಬೇರೆನೇ ಪ್ರಾಬ್ಲಮ್ ಬಂದು ಗ್ಲೋಕೋಮ ಬರುವಂಥ ಚಾನ್ಸಸ್ ಇರ್ತದೆ, ಆಗ ಒಂದೇ ಕಣ್ಣಿಗೆ ಇದಾಗೋದು. ಬಟ್ 99% ಆಫ್ ಟೈಮ್ಸ್ ಇಟ್ ಈಸ್ ಎರಡೂ ಕಣ್ಣಿಗೆ ಸಹ ಇನ್ವಾಲ್ವ್ ಆಗುವಂಥದ್ದು ಸಹಜ. ಸರಿ, ಒಳ್ಳೆಯದು, ಫೋನ್ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನಾವು ಆಗ ಮಾತಾಡ್ತಾ ಇದ್ದಂಥ ಕಂಪ್ಯೂಟರ್ನ ಒಂದು ಸಮಸ್ಯೆಯಿಂದಾಗಿ ಬರುವಂತಹ ಕಣ್ಣಿನ ತೊಂದರೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕಂಪ್ಯೂಟರ್ ಲ್ಯಾಪ್ಟಾಪ್ ಬಗ್ಗೆ ಹೇಳಿದ್ರಿ, ಹಾಗೆ ಮೊಬೈಲ್ ಮತ್ತು ಅಂತಹ ಒಂದು ಗ್ಯಾಜೆಟ್ಗಳು ಅಂತ ಹೇಳಿ ನಾವೇನು ಹೇಳ್ತೇವೆ, ಟ್ಯಾಬ್ಲೆಟ್ ಅಂತ ಹೇಳ್ತೇವೆ, ಇದನ್ನು ಇಂಥದ್ದನ್ನು ಉಪಯೋಗ ಮಾಡಿದ್ರೂ ಕೂಡ ಇದು ಬರ್ತದ? ಅಲ್ಲ, ಇದರಲ್ಲಿ ಈಗ ನಾನು ಆಗ ಹೇಳಿದ ಹಾಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಯೂಶ್ವಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಯೂಸ್ ಟೆಕೀಸಿಗಿರುವಂಥದ್ದು. ಸೊ ಅವರದ್ದು ವೃತ್ತಿ ಆಗಿದ್ದ ಕಾರಣ 9-10 ಗಂಟೆ ಅದನ್ನು ಉಪಯೋಗ ಮಾಡ್ತಿರ್ತಾರೆ. ಈಗ ಮೊಬೈಲ್ ನಾವು ಹೆಚ್ಚು ಅದನ್ನು ಉಪಯೋಗ ಮಾಡಲಿಕ್ಕೆ ಹೋಗುದಿಲ್ಲ, 9-10 ಗಂಟೆ ಉಪಯೋಗ ಮಾಡಲಿಕ್ಕೆ ಹೋಗುದಿಲ್ಲ. ಸಾಧಾರಣ ಒಂದು 10-15 ನಿಮಿಷ ಯೂಶ್ವಲಿ ಯೂಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ತಗೊಳ್ತೇವೆ, ಮತ್ತೆ ಮತ್ತೆ ನೋಡುವಂಥದ್ದು. ಸೊ ಇದು ಯೂಶ್ವಲಿ ಬರೋದು ಯಾರಿಗೆ ಅಂದರೆ ಟೆಕೀಸಿಗೆ ಬರುವಂಥದ್ದು. ಮೊಬೈಲ್ ಯೂಸ್ ಮಾಡೋವರಿಗೆ ಯೂಶ್ವಲಿ ಬರೋದು ಅಷ್ಟು ಸಹಜ ಅಲ್ಲ ಅದು. ಸರಿ, ಒಂದು ಫೋನ್ ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಸುರೇಶ್, ಕಣ್ಣಿಪಾದೆ ತೆಗಿಯಾರು. ಹಾಂ, ಹೇಳಿ. ನನಗೆ ಅಂದರೆ ಕಣ್ಣು ಅಂದರೆ ಬಿಸಿಲಿಗೆ ನಾನು ಸಣ್ಣ ಅಕ್ಷರ ನನಗೆ ಕಾಣೋದಿಲ್ಲ ಸರ್. ಬಿಸಿಲಿಗೆ ಹೋದಾಗ ಕಣ್ಣು ಸಣ್ಣ ಅಕ್ಷರ ಕಾಣೋದಿಲ್ಲ? ಬಿಸಿಲಿಗೆ ಆಗ ನಾನು ಓದುವುದು. ಹಾಂ, ಅದೇ ನನಗೆ ಆಗ ಬಿಸಿ ಶುಗರ್ ಉಂಟು ನನಗೆ. ಹಾಂ, ನಿಮಗೆ ಏಜ್ ಅಷ್ಟಮ್ಮ? ಪ್ರಾಯ ಎಷ್ಟಮ್ಮ ನಿಮಗೆ? ನನಗೆ 42 ಸರ್. 42? ನಿಮಗೆ ಹತ್ತಿರದ್ದು ಓದ್ಲಿಕ್ಕೆ ಸಣ್ಣ ಅಕ್ಷರ ಕಷ್ಟ ಆಗ್ತಾ ಉಂಟಾ ನಿಮಗೆ? ಸಣ್ಣ ಅಕ್ಷರ ಓದ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ನೋಡಿ, ನಿಮಗೆ 42 ವರ್ಷ, ಸಣ್ಣ ಅಕ್ಷರ ಓದ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತಂದ್ರೆ, ಮೋಸ್ಟ್ ಕಾಮನ್ ನಾವು ಆಗ ಡಿಸ್ಕಸ್ ಮಾಡಿದ ಹಾಗೆನೆ ಪ್ರೆಸ್ ಬಯೋಪಿ ಅಂತ ಹೇಳುವಂಥದ್ದು, ಚಿಕ್ಕ ಕನ್ನಡಕದ ಅವಶ್ಯಕತೆ ಬೀಳ್ತದೆ ನಿಮಗೆ. ಕನ್ನಡ ಕಾಮನ್, ನಾನು ಹೀಗೆ ನೀವು ಫೋನಲ್ಲಿ ನಾವು ಮಾತಾಡುವಾಗ ನನಗೆ ಏನು ಇದು ಬರ್ತದೆ ಅಂತ ಹೇಳಿದ್ರೆ, ಕನ್ನಡಕದ ಅವಶ್ಯಕತೆ ಇರ್ಬೋದು ಅಂತ ಹೇಳ್ಕೊಂಡು ಅನಿಸ್ತಾ ಉಂಟು ನನಗೆ. ಒಂದು ಸಲ ನೀವು ಹೋಗಿ ತೋರಿಸಿದ್ರೆ ನಮ್ಮ ಒಂದು ಕೆ ಎಮ್ ಸಿ ಹತ್ತವರಕ್ಕೆ ಬರ್ಬೋದು, ಇಲ್ಲ ನಿಮ್ಮ ಮನೆ ಹತ್ತಿರದವರು ಯಾರಿದ್ದಾರೆ ಆಫ್ಥಾಲ್ಮಾಲಜಿಸ್ಟ್ ಅವರ ಹತ್ರ ಹೋಗಿ ಮಾತಾಡಿ ಕೊಳ್ಳಿ ಒಂದ್ಸಲ. ಹತ್ತಿರದ ಕರ್ಣಕದ ಅವಶ್ಯಕತೆ ಇದೆ ಬಂಟ್ವಾಳದಲ್ಲಿ, ನಂಗೆ ಗೊತ್ತುಂಟು ಸರ್. ಆದ್ರೆ ಬಂಟ್ವಾಳ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಉಂಟಲ್ಲ, ಹೌದು ಅಲ್ಲಿ ನಾನು ಹೋಗ್ತಾ ಅಲ್ಲಿ ನಾನು ಆಸ್ಪತ್ರೆ ಕೆಲಸಕ್ಕಿರ್ತೇನೆ. ಅಲ್ಲಿ ನಾನು ಸೌಮ್ಯದಾಸ್ ಅವರಿಗೆ ಎಲ್ಲ ಕಲಿದ್ರಲ್ಲ, ತೋರಿಸ್ತೇನೆ. ಸರಿ, ಓಕೆ, ನಮಸ್ಕಾರ ಡಾಕ್ಟರ್. ಈಗ ಈ ಏಜಿನ ಇದರಲ್ಲಿ ಕಂಪ್ಯೂಟರ್ನ ಕೆಲಸ ಮಾಡುವವರಿಗೆ ಇದೊಂದು ತೊಂದರೆ ಅಂತ, ಇದು ತುಂಬ ಜಾಸ್ತಿ ಆಗ್ತಾ ಹೋದರೆ ಮತ್ತೆ ಏನು ತೊಂದರೆ ಕಣ್ಣಿಗೆ ಇದಾಗ್ತದೆ? ಕಣ್ಣಿಗೆ ಮಾತ್ರ ಅಂತಲ್ಲ, ಅದರಲ್ಲಿ ವಿಷಯ ಏನಂತೇಳಿ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ ನಿಮಗೆ ವರ್ಕ್ ಮಾಡುವಾಗ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ಇದು ನಿಮ್ಮದು ಕಣ್ಣು ಸ್ಟ್ರೈನ್ ಆಗುವಂಥದ್ದು, ತಲೆನೋವಾಗುವಂಥದ್ದು, ಮತ್ತು ನಿಮ್ಮದು ಶೋಲ್ಡರ್ ಪೇನ್, ಬ್ಯಾಕ್ ಪೇನ್, ಇದೆಲ್ಲ ಯೂಶ್ವಲಿ ಸಿಂಡ್ರೋಮಿಗೆ ಬರುವಂಥದ್ದು. ಇದು ನೀವು ಹಾಗೇನೆ ಬಿಟ್ಟರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಿಮಗೆ ಕಷ್ಟ ಆಗ್ತಾ ಹೋಗುವಂಥದ್ದು. ಕಣ್ಣಿಗೆ ಸ್ಪೆಸಿಫಿಕ್ ಇಫೆಕ್ಟ್ ಅಂತ ಹೇಳಿ ಸ್ಟ್ರೈನ್ ಆಗುವಂಥದ್ದು ಸಹಜ, ಮತ್ತು ನಿಮಗೆ ಮಾಡುವಾಗ ತುಂಬ ಆಯಾಸ ಆಗುವಂಥದ್ದು ಸಹಜ. ಅದರಿಂದ ಕನ್ನಡಕ ಪವರು ಹೀಗೆ ಜಾಸ್ತಿ, ಅದರಿಂದಾಗಿ ಕರ್ನಾಟಕದ ಪವರ್ ಬರುವುದಿಲ್ಲ, ಬಟ್ ನಿಮಗೆ ಬೆಳಗ್ಗೆನೆ ನಿಮಗೆ ಸುಸ್ತಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಯೂಶ್ವಲಿ ಸ್ವಲ್ಪ ಸಂಜೆ ಆದಾಗನೇ ಸ್ವಲ್ಪ ಸುಸ್ತಾಗ್ತಾ ಹೋಗ್ತದೆ. ಸರಿ, ಮುಂದಿನ ಫೋನ್ ಕರೆ ಒಂದು ಇದೆ, ಅದನ್ನು ತಗೊಳ್ಳುವ. ಹಲೋ, ಹಲೋ, ಹಲೋ, ಹೇಳಿ, ಮಾತಾಡಿ. ನಾನು ಕಾಕುಳದ ದಾಮೋದರಾಚಾರ್ಯ ಅಂತ ಮಾತಾಡುದು. ಹೇಳಿ ದಾಮೋದರಾಚಾರ್ಯ. ಅದು ನಾವು ತುಂಬಾ ಹೊತ್ತು ಬೆಂಕಿ ಹತ್ರ ಎಲ್ಲ ಹೊಗೆಗೆಲ್ಲ ಇದು ಮಾಡ್ತೇವೆ, ಹಾಗಾಗಿ ಕಣ್ಣಿಗೆ ತೊಂದರೆ ಬರುವ ಚಾನ್ಸ್ ಉಂಟ ಅಂತ. ನೀವು ಕನ್ನಡ ಆಗಿದೆ ನಮ್ಗೆ. ಓಕೆ, ನೀವು ಏನು ಕೆಲಸ ಮಾಡೋದು? ಕತ್ತಿ ಕೆಲಸ. ಯೂಶ್ವಲಿ ಈ ಬೆಂಕಿ ಹತ್ರ ಹೋದ್ರೆ ನಮಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕಣ್ಣಿನಲ್ಲಿ ನೀರಿನಂಶ ಸ್ವಲ್ಪ ಕಮ್ಮಿ ಆಗುವಂಥದ್ದು, ಅಂದ್ರೆ ಆ ಬಿಸಿಗೆ ಕಣ್ಣಿನಲ್ಲಿ ನೀರು ಉತ್ಪನ್ನ ಮಾಡುವಂಥದ್ದು ಗ್ಲ್ಯಾಂಡ್ಸ್ ಏನಿದೆ ಅದು ಸ್ವಲ್ಪ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಬೀಳ್ತದೆ. ಸೊ ಆಗ ಸ್ವಲ್ಪ ನೀರಿನಂಶ ಸ್ವಲ್ಪ ಕಮ್ಮಿ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದಕ್ಕೆ ನೀವು ಒಂದ್ಸಲ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಯೂಶ್ವಲಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಸಹಜ, ಕಣ್ಣಿನಲ್ಲಿ ಸ್ವಲ್ಪ ಕುತ್ತಿದಾಗ ಆಗುವಂಥದ್ದು, ಸ್ವಲ್ಪ ಕೆಂಪಾಗುವಂಥದ್ದು, ಸ್ವಲ್ಪ ನೀರು ಬರುವಂಥದ್ದು ಸಹಜ, ಇದು ಕಾಮನ್. ಮತ್ತೆ ತೀವ್ರ ಇದರಲ್ಲಿದ್ದುಕೊಂಡು ಬೇರೆ ಕಾಂಪ್ಲಿಕೇಶನ್ ಬರುವಂಥ ಚಾನ್ಸಸ್ ಇರ್ತದೆ, ಬಟ್ ಅಷ್ಟು ಯೂಶ್ವಲಿ ಏನಾಗೋದಿಲ್ಲ. ಯೂಶ್ವಲಿ ಡ್ರೈ ಐಸ್ ಅಂತ ಏನು ಹೇಳ್ತೇವೆ, ನೀರಿನಂಶ ಕಮ್ಮಿ ಆಗುವಂಥದ್ದು ಸಹಜ. ಅದು ಅದ್ರ ಏನಾದರೂ ಲಕ್ಷಣಗಳಿದ್ರೆ, ಯಾವುದು ನಿಮಗೆ ಕೆಂಪಾಗುವಂಥದ್ದು, ಚುಚ್ಚಿದಾಗ ಆಗುವಂಥದ್ದು, ನೀರು ಬರುವಂಥದ್ದು, ಒಂದು ಗಳಿಗೆ ನಿಮ್ಮ ಕಾರ್ಕಳದಲ್ಲಿ ಆದರೆ ಕಾರ್ಕಳದಲ್ಲಿ ಒಂದ್ಸಲ ತೋರಿಸಿಬಿಡಿ, ಅವರೇನು ಹೇಳ್ತಾರೆ ನೋಡಿಬಿಡುವ ಅಷ್ಟೇ. ಒಂದು ಡ್ರಾಪ್ಸ್ ಅನ್ನು ಕೊಡ್ತಾರೆ. ಅಲ್ಲಿ ಕರ್ನಾಟಕ ಮಾಡಿ ಕೊಟ್ಟಿದ್ದಾರೆ ಟೆಸ್ಟ್ ಮಾಡ್ಬೇಕು ಹೇಳಿದ್ರೆ, ಕಣ್ಣು ಭಾರಿ ಒಳ್ಳೇದು ಅಂತ, ಏನು ತೊಂದರೆ ಇಲ್ಲ, ನಿಮ್ಗೆ ಕರ್ನಾಟಕ ಸಹ ಬೇಕಂತಿಲ್ಲ, ಅಷ್ಟು ಸರಿ ಉಂಟು ಅಂತ ಹೇಳಿದ್ರೆ ಒಳ್ಳೇದಲ್ಲ ಆಗಿದ್ರೆ. ಹೌದು, ಅದರಿಂದ ತೊಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಪ್ರತಿ ವರ್ಷ ಒಂದು ಸಲ ಹೋಗಿ ಅವರನ್ನು ಭೇಟಿಯಾಗಿ ಬಿಡಿ. ಆಯ್ತಾಯ್ತು, ಹಾಗಿದ್ರೆ ಕಾರ್ಕಳದಲ್ಲಿ ಒಂದ್ಸಲ ಹೋಗಿ ತೋರಿಸಿಬಿಡಿ, ಪ್ರತಿ ವರ್ಷ ಒಂದ್ಸಲ ತೋರಿಸಿ. ಅಂದ್ರೆ ವರ್ಷ ವರ್ಷವೂ ಕನ್ನಡಕದ ಇದು ಪವರ್ ಜಾಸ್ತಿ ಅಂದ್ರೆ ಪ್ರಾಬ್ಲಮ್ ಉಂಟು ಅಂತ ನೋಡಿಬಿಡುವ. ಸರಿ, ಧನ್ಯವಾದಗಳು ಡಾಕ್ಟರ್. ಈಗ ಈ ಕಂಪ್ಯೂಟರ್ನ ಒಂದು ತೊಂದರೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಇದಲ್ಲದೆ ಏನಾದರೂ 40 ವರ್ಷದವರಿಗೆ 40 ವರ್ಷದ ನಂತರದವರಿಗೆ ಏನಾಗ್ತದೆ ಅಂದರೆ, ಅಟ್ ದ ಏಜ್ ಆಫ್ 40 ಹತ್ತಿರ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು. ನಾವು ಆಗ ಡಿಸ್ಕಸ್ ಮಾಡಿದಾಗೆ ಪ್ರೆಸ್ ಬಯೋಪಿಯಾ ಅಂತ ಏನು ಹೇಳ್ತೇವೆ ಅದು ಸಹಜ. ಸೊ ಅದು ಕಣ್ಣಿನ ಮಸಲ್ಸ್ ವೀಕ್ ಆಗುವಂಥದ್ದು, ಹತ್ತಿರಕ್ಕೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಚಿಕ್ಕ ಕನ್ನಡಕದ ಪವರ್ ಹಾಕೊಳ್ಳುವಂಥದ್ದು ಸೂಕ್ತ ಅದಕ್ಕೆ. ಯೂಶ್ವಲಿ 40 ಇಯರ್ಸ್ ನಂತರ ಸ್ಟಾರ್ಟ್ ಆಗುವಂಥದ್ದು. ಅದರ ನಂತರ ಪ್ರತಿ ವರ್ಷ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಒಂದು ನಮ್ಮದು ಪ್ರೆಸ್ ಬಯೋಪಿಯಾದ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ, ವರ್ಷ ಹೋದ ಹಾಗೇ ಮಸಲ್ಸ್ ಇನ್ನೂ ವೀಕ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಪವರ್ ಏನು ಜಾಸ್ತಿ ಆಗಿದೆ ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡಿ ಅದನ್ನು ನಾವು ತೊಗೊಳ್ಬೇಕಾಗ್ತದೆ ಕನ್ನಡಕ್ಕೆ. ಅದರ ಒಟ್ಟಿಗೆ 40 ಇಯರ್ಸ್ ನಂತರ ನಾವು ಆಗ ಡಿಸ್ಕಸ್ ಮಾಡಿದ ಹಾಗೇ ಗ್ಲೋಕೋಮ ಬರುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ಕಣ್ಣಿನ ನರಕ್ಕೆ ಒತ್ತಡ ಬರುವಂಥ ಜಾಸ್ತಿ ಆಗಿರ್ತದೆ. ಅದನ್ನು ಸಹ ಸ್ಕ್ರೀನಿಂಗ್ ಮಾಡಬೇಕು. ಪ್ರೆಷರ್ ಉಂಟ, ಕಣ್ಣಿನ ನರಕ್ಕೆ ಒತ್ತಡ ಉಂಟ ಅಂತ ಹೇಳುವಂಥದ್ದು, ಇದನ್ನು ಯಾವಾಗಲೂ ಪ್ರತಿ ವರ್ಷ ಒಂದ್ಸಲ ಟೆಸ್ಟ್ ಮಾಡುವಂಥದ್ದು ಒಳ್ಳೆಯದು. ಇದು ಬಿಟ್ಟರೆ ಈ ಏಜ್ ಗ್ರೂಪಲ್ಲಿ 40 to 55 ತನಕ ಯೂಶ್ವಲಿ ಬೇರೆ ಏನೂ ಪ್ರಾಬ್ಲಮ್ ಬರುವಂಥದ್ದು ಇರುವುದಿಲ್ಲ. ಈಗ ಈ ಕನ್ನಡಕ ಹಾಕೋದು ಅಂತ ಹೇಳಿದರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತದೆ ಹೇಳಿದ್ರಿ, ಇದು ಎಷ್ಟರವರೆಗೆ ಹೋಗ್ಬೋದು? ಇದು ಸಾಧಾರಣ, ಇದು ನಾನು ಜಾಸ್ತಿ ಆಗೋದು ಖಾಲಿ ನಿಮಗೆ ಹತ್ತಿರಕ್ಕೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು, ಸಾಧಾರಣ ಒಂದು 2.53 ತನಕ ಹೋಗುವಂಥದ್ದು ಸಹಜ, ಹತ್ತಿರಕ್ಕೆ ಓದಲಿಕ್ಕೆ ಕಷ್ಟ ಆಗುವಂಥದ್ದು. ಮತ್ತೆ ಒಂದು ವೇಳೆ ನಿಮಗೆ ದೂರದ್ದು ಪವರ್ಸ್ ಏನಾದ್ರೆ ಅದರೊಟ್ಟಿಗೆ ಆ್ಯಡ್ ಮಾಡಿಕೊಂಡು ಮೈನಸ್ ಮಾಡಿಕೊಂಡು ಕೊಡುವಂಥದ್ದು ಯೂಶುವಲ್ ಪ್ರತಿಕ್ರಿಯೆ ಅದಕ್ಕೆ ಹೇಗೆ ಮಾಡಬೇಕಂತ ಹೇಳಿಕೊಂಡಿರುವಂಥದ್ದು. ತುಂಬ ಜಾಸ್ತಿ ಅಂದರೆ 2.53 ತನಕ ಹೋಗುವಂಥದ್ದು ಅಂತ ಹೇಳಿದ್ರೆ, ಒಂದು ಸಲ ಈಗ ಪ್ರತಿ ವರ್ಷ ಟೆಸ್ಟ್ ಮಾಡಬೇಕು ಹೇಳಿದರೆ ಹೌದು, ಮಾಡ್ತಾ ಮಾಡ್ತಾ ಜಾಸ್ತಿ ಜಾಸ್ತಿ ಆಗ್ತಾ ಇದ್ರೆ ಎಷ್ಟರವರೆಗೆ ಹೋಗ್ಬೋದು ಅಂತ? ಅಷ್ಟೇ ಅಷ್ಟೇ, 60-65 ತನಕ ಮಸಲ್ ಸ್ವಲ್ಪ ವೀಕ್ ಆಗ್ತಾ ಬರ್ತದೆ. ಮತ್ತೆ ಅದೇ ಕ್ರಮೇಣ 55 ನಂತರ ಪೊರೆ ಬರುವಂಥದ್ದು ಸ್ಟಾರ್ಟ್ ಆಗ್ತದೆ. ಕಣ್ಣಿನ ಮಸಲ್ಸ್ ವೀಕ್ ಮಾತ್ರ ಅಂತಲ್ಲ, ಕಣ್ಣಿನ ನರಸ ಸ್ವಲ್ಪ, ಕಣ್ಣಿನ ಲೆನ್ಸ್ಗೆ ಪೊರೆ ಬರುವಂಥದ್ದು ಸ್ವಲ್ಪ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಆಗ ಪೊರೆಯಿಂದಾಗಿ ದೃಷ್ಟಿ ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತದೆ. ಆಗ ಪೊರೆಗೆ ಏನು ಸೂಕ್ತವಾಗಿರುವಂಥ ಟ್ರೀಟ್ಮೆಂಟ್ ಬೇಕು, ಶಸ್ತ್ರಚಿಕಿತ್ಸೆ ಏನು ಬೇಕು ಅದನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸರಿ, ಒಳ್ಳೆಯದು ಡಾಕ್ಟ್ರೆ. ಕಣ್ಣಿನ ಹಲವಾರು ಸಮಸ್ಯೆಗಳ ಬಗ್ಗೆ ನಮ್ಮ ಶ್ರೋತೃಗಳು ಕೇಳಿದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇದುವರೆಗೆ ಹಲೋ KMC ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ನೇತ್ರ ತಜ್ಞರು ಡಾಕ್ಟರ್ ಕೀರ್ತನ್ ರಾವ್, ಕಾರ್ಯಕ್ರಮ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ PS, ತಾಂತ್ರಿಕ ನೆರವು ಸಿನಿ ಪೌಲ್ ಮತ್ತು ಉಮೇಶ್ ಅಶೋಕನಗರ. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಆಸ್ಪತ್ರೆ ಅತ್ತಾವರ. KMC ಹಾಸ್ಪಿಟಲ್ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ KMC ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ಟ್ರೋಬಿಯಂ ರೇಡಿಯೇಷನ್ ಸೌಲಭ್ಯದೊಂದಿಗೆ ಇದೀಗ ಉತ್ಕೃಷ್ಟ ದರ್ಜೆಯ 3 Tesla MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ